ಪುಟ್ಟದೇನೋ ಸಲಿಗೆ ವಿಭೂತಿಯಾದೆ, ಪಶುಪಾಲಕರೇ ನಮಸ್ಕಾರ. ಜನಪದ ಪಶುವೈದ್ಯ ಸರಣಿಯ 12ನೇ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಕಳೆದ ವಾರ ನಾವು ಜಾನುವಾರುಗಳನ್ನ ಹಿಂಡಿ ಹಿಪ್ಪೆ ಮಾಡತಕ್ಕಂಥ ಚಪ್ಪೆ ರೋಗ ಹಾಗೂ ಮೂಗುಣ್ಣು ಅಥವಾ ಮೂಗುರಿ ರೋಗಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿಂದ ನಾವು ವಿಶೇಷವಾಗಿ ಜಾನುವಾರುಗಳ ಕಣ್ಣಿನ ತೊಂದರೆಗಳ ಬಗ್ಗೆ ಹಾಗೂ ಆ ಕಣ್ಣಿನ ತೊಂದರೆಗಳಿಗೆ ಯಾವ ರೀತಿಯ ಔಷಧಿಯನ್ನ ಪ್ರಯೋಗಿಸಬೇಕು ಅಂತ ತಿಳ್ಕೊಳ್ಳೋಣ. ಅದರ ಲಕ್ಷಣಗಳು ಇತ್ಯಾದಿ ವಿಚಾರಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ನಿಮ್ಮೆಲ್ರಿಗೂ ಗೊತ್ತಿದೆ ಕಣ್ಣು ಅಂದ್ರೆ ಎಷ್ಟು ಮುಖ್ಯವಾದ ಅಂಗ ಅಂತನ್ಬಿಟ್ಟು. ಮನುಷ್ಯರಿಗೆ ಆಗಿರಲಿ ಯಾವುದೇ ಪ್ರಾಣಿಗೆ ಆಗಿರಲಿ ಅತ್ಯಂತ ಪ್ರಮುಖವಾದ ಅಂಗ ಅಂತಂದ್ರೆ ಕಣ್ಣು. ಕಣ್ಣಿಲ್ಲದೆ ಇದ್ರೆ ಎಷ್ಟು ಕಷ್ಟ ಅನ್ನೋದು ಕೂಡ ನಿಮ್ಮೆಲ್ರಿಗೂ ಅರಿವಿದೆ ಅಂತ ಅನ್ಕೊಳ್ತೀನಿ. ಕಣ್ಣು ಅನ್ನೋದು ನಮಗೆ ಎಷ್ಟು ಮುಖ್ಯ ಅನ್ನೋ ಹಾಗೇನೆ ಜಾನುವಾರುಗಳು ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ವಿಶೇಷವಾಗಿ ದೃಷ್ಟಿ ಅಂತಕ್ಕಂಥದ್ದು ನಾವು ಮುಂದ್ಗಡೆಗೆ ಮಾತ್ರ ನೋಡ್ತಕ್ಕಂತ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಆದ್ರೆ ಜಾನುವಾರುಗಳಿಗೆ ದೃಷ್ಟಿ ಸ್ವಲ್ಪ ಹಿಂಭಾಗವನ್ನು ನೋಡ್, ಯಾಕೆಂದ್ರೆ ಅವುಗಳ ಕಣ್ಣು ಸೈಡ್ ಅಲ್ಲಿರೋದ್ರಿಂದ ಸ್ವಲ್ಪ ಹಿಂಭಾಗಕ್ಕೂ ಕೂಡ ನೋಡ್ತಕ್ಕಂತ ಒಂದು ವಿಶೇಷ ಸಾಮರ್ಥ್ಯವನ್ನ ಜಾನುವಾರುಗಳು ಹೊಂದಿರ್ತವೆ. ನೀವು ಗಮನಿಸಿರ್ಬೋದು, ನೀವು ಸ್ವಲ್ಪ ಸೈಡ್ ಇಂದ ಹೋದ್ರೂ ಕೂಡ ಜಾನುವಾರುಗಳಿಗೆ ಗೊತ್ತಾಗುತ್ತೆ. ಮುಂದೆ ಹೋದ್ರಷ್ಟೇ ಅವು ನಿಮ್ಮನ್ನು ಗುರುತಿಸ್ತವೆ ಅಂತಲ್ಲ. ಹಾಗಾಗಿ ಜಾನುವಾರುಗಳಲ್ಲಿ ಒಂದು ಹಿಂಭಾಗದ ಕೆಲವು ಒಂದು ಒಂದು 30 ಡಿಗ್ರಿ ಕೋನದಲ್ಲಿರ್ತಕ್ಕಂತ ಒಂದು ಪ್ರದೇಶ ಮಾತ್ರ ನಾವು ಬ್ಲೈಂಡ್ ಸ್ಪಾಟ್ ಅಂತ ಹೇಳ್ತೀವಿ. ಆ ಒಂದು ಏರಿಯಾದಿಂದ ನೀವು ಜಾನುವಾರುಗಳನ್ನ ಸಮೀಪಿಸಿದ್ರೆ ಬಹುಶಃ ಅವು ನಿಮ್ಮನ್ನ ಗುರುತು ಹಿಡಿಯೋದಿಲ್ಲ. ಹಾಗಾಗಿ ಜಾನುವಾರುಗಳ ಕಣ್ಣುಗಳು ಬಹಳ ಮುಖ್ಯ ಆಗ್ತದೆ. ಆ ಕಣ್ಣುಗಳನ್ನು ನಾವು ನಮ್ಮ ಕಣ್ಣುಗಳನ್ನು ಎಷ್ಟು ಜೋಪಾನವಾಗಿ ನೋಡ್ಕೊಳ್ತೀವೋ ಹಾಗೇನೆ ಜಾನುವಾರುಗಳ ಕಣ್ಣುಗಳನ್ನು ಕೂಡ ಅಷ್ಟೇ ಜೋಪಾನವಾಗಿ ನಾವು ನೋಡ್ಕೋಬೇಕು. ನಮಗೇನಾದ್ರೂ ಸ್ವಲ್ಪ ದೃಷ್ಟಿ ಮಂಜಾಯ್ತು ಮಸುಕಾಯ್ತು ಅಂದ್ರೆ ತಕ್ಷಣ ನಾವು ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಕನ್ನಡಕ ಹಾಕಿಸ್ಕೊಳ್ತೀವಿ, ಅಥವಾ ಏನಾದ್ರೂ ಒಂಚೂರು ಕಣ್ಣು ಕೆಂಪುಗಾಯ್ತು ಅಂದ್ರೂ ಕೂಡ ನಾವು ತಕ್ಷಣ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತೀವಿ. ಆದ್ರೆ ಬಹುತೇಕ ವೇಳೆ ನಾವು ಜಾನುವಾರುಗಳ ಕಣ್ಣುಗಳನ್ನ ನಿರ್ಲಕ್ಷ್ಯ ಮಾಡಿಬಿಡ್ತೀವಿ. ಅದ್ರಲ್ಲಿ ಏನಾದ್ರು ಹೂ ಕೂತಿತ್ತು ಅಥವಾ ಕೆಂಪುಗಾಯ್ತು ಕಣ್ಣಲ್ಲಿ ನೀರು ಸುರಿತಾಯ್ತು ಅಂದ್ರೂ ಕೂಡ ಇರ್ಲಿ ಬಿಡು ನೋಡೋಣ ಒಂದ್ 2 ದಿವಸ ಸರಿ ಹೋಗ್ಬೋದು ಅಂತ ಅನ್ಕೊಂಡು ಆಮೇಲೆ ನಾವು ಅದಕ್ಕೆ ಚಿಕಿತ್ಸೆ ಮಾಡಿಸೋಕೆ ಹೋಗ್ತೀವಿ. ಆ ಕಣ್ಣಿನ ತೊಂದರೆ ಏನಾದ್ರೂ ಸ್ವಲ್ಪ ಉಲ್ಬಣ ಆಗಿತ್ತು ಅಂತಂದ್ರೆ ಅದಕ್ಕೆ ನಾವು ನೀಡಿಸ್ತಕ್ಕಂತ ಚಿಕಿತ್ಸೆ ಫೇಲ್ ಆಗೋ ಸಂಭವಗಳು ಕೂಡ ಇರುತ್ತೆ. ಹಾಗಾಗಿ ನಾವು ಜಾನುವಾರುಗಳ ಕಣ್ಣುಗಳನ್ನ ನಮ್ಮ ಕಣ್ಣುಗಳಷ್ಟೇ ಜೋಪಾನವಾಗಿ ನೋಡ್ಕೋಬೇಕು. ಆ ಕಣ್ಣುಗಳಲ್ಲಿ ಯಾವುದೇ ರೀತಿಯ ಒಂದು ತೊಂದರೆ ಕಾಣಿಸ್ಕೊಂಡ್ರೆ ತಕ್ಷಣ ನಾವು ಅದನ್ನ ಗುರುತಿಸ್ಬಿಟ್ಟು ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನ ಮಾಡಿಸಬೇಕಾಗ್ತದೆ. ನೀವು ನೋಡಿರ್ಬಹುದು ಕೆಲವೊಮ್ಮೆ ಜಾನುವಾರುಗಳ ಕಣ್ಣುಗಳಲ್ಲಿ ನೀರು ಸುರಿತಾ ಇರುತ್ತೆ. ಅದು ಒಂದೇ ಕಣ್ಣಲ್ಲಿ ಸುರಿತಾ ಇರಬಹುದು ಅಥವಾ ಎರಡು ಕಣ್ಣಲ್ಲಿ ಸುರಿತಾ ಇರಬಹುದು. ಯಾಕೆ ನೀರು ಸುರಿತಾ ಇದೆ ಅಂತ ನಾವು ಗಮನಿಸಬೇಕಾಗ್ತದೆ. ವಿಶೇಷವಾಗಿ ಎರಡೂ ಕಣ್ಣಲ್ಲಿ ನೀರು ಸುರಿತಾ ಇದೆ, ಜಾನುವಾರು ಹೊಟ್ಟೆ ಬಿಟ್ಕೊಂಡಿದೆ ಅಂತಂದ್ರೆ ಅದರ ದೇಹದಲ್ಲಿ ಅಂದ್ರೆ ವಿಶೇಷವಾಗಿ ಜಠರ ಹಾಗೂ ಕರುಳಿನಲ್ಲಿ ಸಾಕಷ್ಟು ಸಂಖ್ಯೆಯ ಜಂತು ಹುಳುಗಳು ಸೇರ್ಕೊಂಡಿದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಆ ಸಂದರ್ಭದಲ್ಲಿ ನಾವು ಜಂತು ಹುಳುಗಳ ಔಷಧಿಯನ್ನು ಕೊಡಿಸಿ ಜೊತೆಗೆ ಕಣ್ಣಿಗೆ ಕೂಡ ಸೂಕ್ತವಾದ ಔಷಧಿಗಳನ್ನು ಹಾಕೊಳ್ಳೋದ್ರಿಂದ ನಾವು ಕಣ್ಣಿನ ಒಂದು ಆರೋಗ್ಯವನ್ನ ಕಾಪಾಡಿಕೊಳ್ಬೇಕಾಗತ್ತೆ. ಹಾಗೇನೆ ಜಾನುವಾರುಗಳ ಕಣ್ಣಿನಲ್ಲಿ ಹೂ ಕೋರೋದು ಅಂತ ಹೇಳ್ತೀವಿ ಅಂದ್ರೆ ಕಣ್ಣಿನ ಗಡ್ಡೆ ಬಿಳಿ ಆಗ್ತಾ ಬರೋದು, ಆ ಕಪ್ಪು ಗಡ್ಡೆ ಏನಿದೆ ಅದು ಬಿಳಿ ಆಗ್ತಾ ಬರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಹಾಗೇನೆ ಕೆಲವೊಂದು ಸಂದರ್ಭದಲ್ಲಿ ಕಣ್ಣು ಕೆಂಪುಗಾಗ್ತಕ್ಕಂಥದ್ದು, ಈ ಕೆಂಪುಗಾಗೋದು ಹಲವಾರು ಸಂದರ್ಭದಲ್ಲಿ ಆಗುತ್ತೆ. ಕೆಲವೊಂದು ಸೋಂಕು ರೋಗಗಳಲ್ಲಿ ಕೂಡ ಕಣ್ಣು ಕೆಂಪುಗಾಗಬಹುದು, ಅಥವಾ ವಿಶೇಷವಾಗಿ ಕಣ್ಣಿನ ಕೆಲವು ಸಮಸ್ಯೆಗಳಿದ್ದಾಗಲೇ ಕೂಡ ಕಣ್ಣು ಕೆಂಪುಗಾಗೋದು ಕೂಡ ಆಗಬಹುದು. ಹಾಗೇನೆ ಕಣ್ಣಿನ ಗಾಯಗಳು ಸರ್ವೇ ಸಾಮಾನ್ಯ, ಜಾನುವಾರುಗಳು ಅಲ್ಲಿ ಇಲ್ಲಿ ಮೇಯ್ತಾ ಇರ್ತವೆ, ತಂತಿ ಬೇಲಿ ಹಾರ್ತಿರ್ತವೆ, ಅಥವಾ ಅಲ್ಲಿ ಇಲ್ಲಿ ಓಡಾಡ್ತಾ ಇರುವಾಗ ಅವುಗಳಿಗೆ ಕಣ್ಣಿಗೆ ಏನಾದರೂ ಕಡ್ಡಿಗಳು ಮತ್ತೊಂದು ಚುಚ್ಚಿಬಿಟ್ಟು ಗಾಯಗಳಾಗೋದು ಸರ್ವೇ ಸಾಮಾನ್ಯ. ಜೊತೆಯಲ್ಲಿ ಕಣ್ಣಿನ ಕ್ಯಾನ್ಸರ್, ಕಣ್ಣಿನಲ್ಲಿ ಬೆಳೀತಕ್ಕಂಥ ಗಡ್ಡೆಗಳು ಬಹಳ ಸರ್ವೇ ಸಾಮಾನ್ಯವಾಗಿ ನಮ್ಮ ಜಾನುವಾರುಗಳಿಗೆ, ವಿಶೇಷವಾಗಿ ನಮ್ಮ ನಾಟಿ ದನಗಳೇನಿದಾವೆ ಆ ದನಗಳಲ್ಲಿ ಕಣ್ಣಿನ ರೆಪ್ಪೆಗಳ ಕ್ಯಾನ್ಸರ್ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಈ ಎಲ್ಲಾ ಸಮಸ್ಯೆಗಳನ್ನು ನಾವು ಬೇಗ ಗುರುತಿಸಬೇಕು, ಹಾಗೇನೆ ಸೂಕ್ತವಾದ ಪಶುವೈದ್ಯರಿಂದ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನ ಮಾಡಿಸಬೇಕಾಗ್ತದೆ. ಯಾಕೆ ಕಣ್ಣಿನ ಸಮಸ್ಯೆಗಳು ಇಷ್ಟೆಲ್ಲ ಬರುತ್ತೆ ನಮ್ಮ ಜಾನುವಾರುಗಳಿಗೆ ಅಂತ ನೀವು ಕೇಳೋದಾದ್ರೆ, ಮೊದಲನೇದಾಗಿ ಕಣ್ಣಿಗೆ ಬೀಳ್ತಕ್ಕಂಥ ಪೆಟ್ಟುಗಳು, ಅಥವಾ ನೀವೇನು ಹೊಡ್ಕೊಂಡು ಹೋಗುವಾಗ ಅದಕ್ಕೆ ಹೊಳೆಯುವಾಗ ಕಣ್ಣಿಗೆ ಏಟಾಗಬಹುದು, ಅಥವಾ ಜಾನುವಾರುಗಳೇ ಒಂದು ಬೇಲಿಯನ್ನು ಹಾರುವಾಗಲೋ ಅಥವಾ ಸಣ್ಣ ಗೋಡೆಯನ್ನು ಹಾರುವಾಗಲೋ ಪೆಟ್ಟು ಮಾಡ್ಕೊಂಡಿರಬಹುದು. ಹಾಗೇನೆ ಪೌಷ್ಟಿಕ ಆಹಾರದ ಕೊರತೆ, ಆಹಾರ ಯಾವಾಗಲೂ ನಾವು ಸಮತೋಲನವಾದ ಆಹಾರವನ್ನು ನೀಡಿದ್ರಷ್ಟೇ ನಮ್ಮ ಜಾನುವಾರುಗಳ ಆರೋಗ್ಯ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಆ ಪೌಷ್ಟಿಕಾಂಶಗಳ ಕೊರತೆ ಇದ್ದಾಗಲೂ ಕೂಡ ಕಣ್ಣಲ್ಲಿ ಹೂ ಕೋರದು ಅಂತ ವಿವಿಧ ಸಮಸ್ಯೆಗಳು ಕಾಣಬಹುದು. ಹಾಗೇನೆ ನೊಣಗಳ ಕಾಟ ಇದ್ದಾಗ, ನೊಣಗಳು ಏನಾದ್ರೂ ಕಣ್ಣಲ್ಲಿ ಕೂತು ಆ ನೊಣಗಳ ಮೊಟ್ಟೆಗಳನ್ನ ಕಣ್ಣಿನ ರೆಪ್ಪೆ ಒಳಗಡೆ ಇಟ್ಟು ಇಂಥ ಸಂದರ್ಭದಲ್ಲಿ ಕೂಡ ಕೆಲವೊಮ್ಮೆ ಕಣ್ಣುಗಳ ಸಮಸ್ಯೆ ಕಾಣಿಸಬಹುದು. ಹಲವಾರು ಸೋಂಕು ರೋಗಗಳಲ್ಲಿ ಕೂಡ ಕಣ್ಣಿನ ಸಮಸ್ಯೆಗಳು ನಮಗೆ ಕಂಡು ಬರುತ್ತವೆ. ಆದ್ರಿಂದ ಖಂಡಿತ ನಿರ್ಲಕ್ಷ್ಯ ಮಾಡಬೇಡಿ. ಆರಂಭದ ಹಂತದಲ್ಲೇ ಈ ಕಣ್ಣಿನ ಸಮಸ್ಯೆಗಳನ್ನ ಗುರುತಿಸಿ ಅವಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ನೀವು ನೀಡಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಇದು ಕೇವಲ ಜಾನುವಾರುಗಳ ಉತ್ಪಾದಕತೆಯ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಪ್ರಾಣಿ ಕಲ್ಯಾಣದ ದೃಷ್ಟಿಯಲ್ಲಿ, ಅಂದ್ರೆ ಇವಾಗೆಲ್ಲ ನಾವು ಅನಿಮಲ್ ವೆಲ್ಫೇರ್ ಅಂತ ಮಾತಾಡ್ತೀವಿ, ಅನಿಮಲ್ ವೆಲ್ಫೇರ್ ಆಕ್ಟ್ ಪ್ರಕಾರ ನಾವು ಯಾವುದೇ ಜಾನುವಾರುಗಳ ತೊಂದರೆಗಳನ್ನ ಅಥವಾ ಅದರಲ್ಲಿರ್ತಕ್ಕಂತ ರೋಗಗಳನ್ನ ಸೂಕ್ತವಾಗಿ ಕಂಡುಹಿಡಿದು ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನ ಮಾಡಿಸದೇ ಇರುವುದು ಕೂಡ ಅದ್ರ ಮೇಲೆ ನಾವು ಮಾಡ್ತಾ ಇರತಕ್ಕಂತ ಹಿಂಸೆ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ನಾವು ಜಾನುವಾರುಗಳ ಯಾವುದೇ ಅಂಗಾಂಗ ಆಗ್ಲಿ, ಕಣ್ಣಿರ್ಬೋದು, ಕಿವಿ ಇರ್ಬೋದು, ಚರ್ಮ ಇರ್ಬೋದು, ಅಲ್ಲಿರ್ತಕ್ಕಂತ ರೋಗಗಳನ್ನ ನಾವು ನೋಡ್ಬೇಕಾಗುತ್ತೆ, ಅದನ್ನ ಗುರುತಿಸಬೇಕಾಗುತ್ತೆ, ಸೂಕ್ತ ಚಿಕಿತ್ಸೆಯನ್ನು ಕೂಡ ನಾವು ಮಾಡಿಸ್ಬೇಕಾಗ್ತದೆ. ನೋಡೋಣ, ಒಂದೊಂದಾಗಿ ನಾವು ಗಮನಿಸ್ತಾ ಹೋಗೋಣ ಯಾವ ಯಾವ ರೀತಿಯ ಸಮಸ್ಯೆಗಳು ನಮ್ಮ ಜಾನುವಾರುಗಳ ಕಣ್ಣುಗಳಲ್ಲಿ ಕಾಣಿಸ್ಕೋಬಹುದು ಹಾಗೂ ಅದಕ್ಕೆ ನಾವು ಯಾವ ರೀತಿಯ ಚಿಕಿತ್ಸೆಯನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ಕಣ್ಣಿನಲ್ಲಿ ಹೂ ಕೂರೋದು ಅಂತ, ಬಹುಶಃ ಸರ್ವೇ ಸಾಮಾನ್ಯವಾಗಿ ಹಳ್ಳಿ ಜನ ಹೇಳೋದು, ನಮ್ಮ ಹಸು ಕಣ್ಣಲ್ಲಿ ಹೂ ಕೂತಿದೆ ಅಥವಾ ನಮ್ಮ ಎತ್ತಿಗೆ ಹಾಕೋ ಕಣ್ಣಲ್ಲಿ ಹೂ ಕೂತಂಗಾಗಿದೆ ಡಾಕ್ಟ್ರೆ, ಅದಕ್ಕೊಂದು ಏನಾದ್ರು ಟ್ರೀಟ್ಮೆಂಟ್ ಮಾಡಿ ಅಂತ ಬರ್ತಾ ಇರ್ತಾರೆ. ಏನಿದು ಹೂ ಬೀಳೋದು ಅಥವಾ ಹೂ ಕೂರೋದು ಅಂತಂದ್ರೆ, ನೋಡಿ, ಕಣ್ಣಲ್ಲಿ ಬಿಳಿ ಭಾಗನೂ ಇರುತ್ತೆ, ಕಪ್ಪು ಭಾಗನೂ ಇರುತ್ತೆ. ವಿಶೇಷವಾಗಿ ಕಪ್ಪು ಭಾಗದಲ್ಲಿ ಅಂದ್ರೆ ಕಣ್ಣಿನ ಲೆನ್ಸ್ ಅಥವಾ ಮಸೂರ ಅಂತ ನಾವ್ ಏನ್ ಹೇಳ್ತೀವಿ, ಆ ಮಸೂರದಲ್ಲಿ ಇರ್ತಕ್ಕಂತ ಸಮಸ್ಯೆಯಿಂದಾಗಿ ಕಣ್ಣು ಬಿಳಿ ಆಗ್ತಾ ಹೋಗುತ್ತೆ. ಆ ಗಡ್ಡೆ ಬಿಳಿ ಆಗ್ತಾ ಹೋಗ್ತಕ್ಕಂಥದ್ದು, ಆ ಕಪ್ಪು ಭಾಗ ಸ್ವಲ್ಪ ಬಿಳಿ ಬಣ್ಣಕ್ಕೆ ತಿರುಗೋದನ್ನ ನಾವು ಜನಸಾಮಾನ್ಯರು ಹೂ ಕೂರೋದು ಅಥವಾ ಹೂ ಬೀಳೋದು ಅಂತ ಹೇಳ್ತೀವಿ. ಇದು ಆರಂಭದಲ್ಲೇ ನಾವು ಇದನ್ನ ಕಂಡಿಡ್ದು ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಖಂಡಿತವಾಗ್ಲೂ ಅದನ್ನ ನಿಯಂತ್ರಿಸಬಹುದು. ಇಲ್ಲ ನಾವು ನಿರ್ಲಕ್ಷ್ಯ ಮಾಡಿದ್ವಿ ಅಂತಂದ್ರೆ, ಒಂದ್ ವಾರ 15 ದಿವಸ ಬಿಟ್ಟು ನಾವು ಡಾಕ್ಟರ್ ತೋರಿಸ್ಲಿಕ್ಕೆ ಹೋದ್ರೆ ಬಹುಶಃ ಅದು ಆ ಒಂದು ಏನು ಮಸೂರ ಅಥವಾ ಲೆನ್ಸ್ ಅಂತ ನಾವೇನ್ ಹೇಳ್ತೀವಿ ಅದು ಸಂಪೂರ್ಣವಾಗಿ ಹಾಳಾಗಿ ದೃಷ್ಟಿ ಮಾಂದ್ಯತೆ ಹಸುಗಳಿಗೆ ಉಂಟಾಗಬಹುದು. ಕೆಲವೊಂದು ಸಂದರ್ಭದಲ್ಲಿ ಕಣ್ಣನ್ನು ಕೂಡ ತೆಗೀತಕ್ಕಂತ ಸಂದರ್ಭ ಬರಬಹುದು. ಹಾಗಾಗಿ ಕಣ್ಣಲ್ಲಿ ಹೂ ಕೂತಿರೋದನ್ನ ನೀವೇನಾದ್ರೂ ಗಮನಿಸಿದ್ರೆ ತಕ್ಷಣ ನಾವು ಅದಕ್ಕೆ ಚಿಕಿತ್ಸೆಯನ್ನ ಮಾಡಬೇಕಾಗ್ತದೆ. ನಮ್ಮ ಪಶುವೈದ್ಯದಲ್ಲಿ ಕೂಡ ಒಳ್ಳೆ ಔಷಧಿಗಳಿದೆ ಇದಕ್ಕೆ. ಕೆಲವೊಂದು ವಿಟಮಿನ್ ಎ ಕೊರತೆ ಇರಬಹುದು, ಆ ವಿಟಮಿನ್ ಎ ಇಂಜೆಕ್ಷನ್ಗಳು ಹಾಕ್ತಾರೆ. ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಏನಾದ್ರೂ ಈ ಮಸೂರ ಅಥವಾ ಲೆನ್ಸ್ ಸಂಪೂರ್ಣವಾಗಿ ಹಾಳಾಗಿದ್ರೆ ಆ ಲೆನ್ಸ್ ಅನ್ನೇ ಸಂಪೂರ್ಣವಾಗಿ ಹೊಸದಾದ ಲೆನ್ಸ್ ಅನ್ನ ಹಾಕ್ತಕ್ಕಂತ ಚಿಕಿತ್ಸೆಗಳು ಕೂಡ ನಮ್ಮಲ್ಲಿ ಲಭ್ಯ ಇದೆ. ಅದನ್ನ ಕೂಡ ನಾವು ಮಾಡಿಸ್ಕೋಬಹುದು. ಅಂದ್ರೆ ಲೆನ್ಸ್ ರಿಪ್ಲೇಸ್ಮೆಂಟ್ ಅಂತ ಏನು ನಾವು ಮನುಷ್ಯರು ಮಾಡಿಸ್ಕೊಳ್ತೀವೋ ಆ ಚಿಕಿತ್ಸೆಯನ್ನ ನಮ್ಮ ನಾಯಿ ಬೆಕ್ಕುಗಳಿಗೆ ಅಷ್ಟೇ ಅಲ್ಲ, ಕೆಲವೊಮ್ಮೆ ಹಸು ಕರುಗಳಿಗೂ ಕೂಡ ನಾವು ಮಾಡಿಸಬಹುದಾದಂತ ಸಂದರ್ಭಗಳಿದೆ. ನಮ್ಮ ಹಾಸನದಲ್ಲೇ ಪಶುವೈದ್ಯಕೀಯ ಕಾಲೇಜ್ ಇದೆ, ಅಲ್ಲಿ ಕೂಡ ಈ ಚಿಕಿತ್ಸೆ ಲಭ್ಯ ಇದೆ. ಖಂಡಿತ ನಾವು ಅದನ್ನ ಮಾಡಿಸ್ಕೋಬಹುದು. ಆರಂಭದ ಹಂತದಲ್ಲಿ ಶಸ್ತ್ರಚಿಕಿತ್ಸೆ ಬೇಕಾಗಿಲ್ಲ, ನಾವು ಮಾಮೂಲಿ ಟ್ರೀಟ್ಮೆಂಟ್ ಇಂದನೇ, ಚಿಕಿತ್ಸೆಯಿಂದನೇ ನಾವು ಇದನ್ನ ಗುಣಪಡಿಸಬಹುದು. ಪಶುವೈದ್ಯರು ಮಾಡ್ತಕ್ಕಂತ ಚಿಕಿತ್ಸೆಯ ಜೊತೆ ಜೊತೆಗೆ ಕೆಲವೊಂದು ಮನೆ ಮದ್ದುಗಳನ್ನು ಹೇಳ್ತೀನಿ, ಅದನ್ನ ನಾವು ಪರಿಣಾಮಕಾರಿಯಾಗಿ ಪ್ರಯೋಗ ಮಾಡಬಹುದು. ಈ ಕಣ್ಣಲ್ಲಿ ಹೂ ಬಿದ್ದಾಗ ಏನ್ ಮಾಡಬಹುದು ಅನ್ನೋ ಮನೆ ಮದ್ದುಗಳನ್ನ ಕೆಲವನ್ನ ಹೇಳ್ತೀನಿ ನಾನು ಇವಾಗ. ನೋಡಿ, ಹಸುವಿನ ಬೆಣ್ಣೆ, ಒಂದು ಕಡಲೆಕಾಳದ ಗಾತ್ರದ್ದು ಹಸುವಿನ ಬೆಣ್ಣೆಯನ್ನ ಒಂದು ಚಿಕ್ಕ ತಟ್ಟೆ ಮೇಲೆ ಹಾಕೊಳ್ಳಿ. ಇದ್ರ ಮೇಲಕ್ಕೆ ಬಿಳಿ ಎತ್ತರ ಗಿಡದ ಹಾಲನ್ನ, ಅಂದ್ರೆ ಒಂದು ಎಲೆಯನ್ನ ಮುರಿದ್ರೆ ಏನು ಹಾಲು ಬರುತ್ತೆ, ಒಂದು 2-3 ಹನಿ ಅಷ್ಟೇ ಹಾಲನ್ನ ಹಾಕೊಳ್ಳಿ. ಬಿಳಿ ಎತ್ತರ ಗಿಡದ ಹಾಲು 2 ಹನಿ ಅಥವಾ 3 ಹನಿ ಹಾಲನ್ನ ಒಂದು ಕಡಲೆಕಾಳು ಗಾತ್ರದ ಬೆಣ್ಣೆಯ ಮೇಲಕ್ಕೆ ಹಾಕ್ಬೇಕು. ಹಸುವಿನ ಬೆಣ್ಣೆನೆ ತಗೋಬೇಕು. ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಬೆರಳಲ್ಲಿ ತಿಕ್ಕಿ ತಿಕ್ಕಿ ತಿಕ್ಕಿ ರಂಗಳಿಸೋದು ಅಂತ ಹೇಳ್ತಾರೆ ಹಳ್ಳಿ ಕಡೆ. ರಂಗಳಿಸೋದು ಅಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಕಡಲೆಕಾಳು ಗಾತ್ರದ ಬೆಣ್ಣೆಯ ಮೇಲೆ 2-3 ಹನಿ ಎತ್ತರ ಹಾಲನ್ನ ಹಾಕಿ ಚೆನ್ನಾಗಿ ರಂಗಳಿಸಿ ಅಥವಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಒಂದೇ ಒಂದು ಸಲ ಮಾತ್ರ, ಅಂದ್ರೆ ಇದನ್ನ ಪದೇ ಪದೇ ಪ್ರಯೋಗ ಮಾಡಬಾರ್ದು, ಒಂದು ಸಲ ಮಾತ್ರ ಕಣ್ಣಿನ ಹಿಂಭಾಗದ ರೆಪ್ಪೆಯ ಒಳಗಡೆ ಒಂದು ತಗ್ಗು ಟೈಪ್ ಇರುತ್ತೆ, ಆ ತಗ್ಗಿನಲ್ಲಿ ಈ ಔಷಧಿಯನ್ನು ಇಡಬೇಕು. ಆ ಇಟ್ಟಾಗಿ ಏನಾಗುತ್ತೆ ಅಂದ್ರೆ, ನೇರವಾಗಿ ನಾವು ಕಣ್ಣಿನ ಗುಡ್ಡೆ ಮೇಲೆ ಹಾಕಬಾರ್ದು, ಕಣ್ಣಿನ ರೆಪ್ಪೆಯ ಒಳಭಾಗದ ತಗ್ಗಿನಲ್ಲಿ, ಅದರಲ್ಲೂ ಹಿಂಭಾಗದಲ್ಲಿ ಅದನ್ನಿಟ್ಟರೆ ಏನಾಗುತ್ತೆ, ನಿಧಾನವಾಗಿ ಆ ಕಣ್ಣಿನಲ್ಲಿ ಊತ ಕಾಣಿಸ್ಕೊಳ್ತದೆ, ಕಣ್ಣಲ್ಲಿ ನೀರು ಕೂಡ ಸುರಿಬಹುದು. 2-3 ದಿನಗಳ ಕಾಲ ಕಣ್ಣು ಊದ್ಕೊಂಡೇ ಇರಬಹುದು, ಅದರಿಂದ ಏನು ಗಾಬರಿ ಆಗೋದು ಬೇಕಿಲ್ಲ. ಆದ್ರೆ ಈ ಔಷಧಿ ನಿಧಾನವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಆ ಒಂದು ಕಣ್ಣಲ್ಲಿ ಏನು ಹೂ ಕೂತಿರುತ್ತೆ ಆ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದನ್ನ ಮೊದಲೇ ಹೇಳಿದಾಗೆ ನೀವು ಎಚ್ಚರಿಕೆಯಿಂದ ಇರಬೇಕು, ಒಂದೇ ಸಲ ಮಾತ್ರ ಇದನ್ನ ಪ್ರಯೋಗ ಮಾಡಬೇಕು. ನೀವು ಪರವಾಗಿಲ್ಲ ಇದು ಪರಿಣಾಮಕಾರಿ ಆಗಿದೆ ಅನ್ಬಿಟ್ಟು ಮತ್ತೆ 2 ದಿವಸ ಬಿಟ್ಟು ಇನ್ನೊಂದ್ ಸಲ ಇಡೋದು, ಮತ್ತೊಂದು 3 ದಿವಸ ಬಿಟ್ಟು ಇನ್ನೊಂದ್ ಸಲ ಇಡೋದು ಮಾಡಿದ್ರೆ ಅದು ಕಣ್ಣಿಗೆ ಹಾನಿಯನ್ನ ಉಂಟು ಮಾಡತಕ್ಕಂತ ಸಂಭವ ಇರುತ್ತೆ. ಸೊ ಅಷ್ಟೊಂದು ಕಷ್ಟ ಇದ್ರೆ ಯಾಕೆ ಡಾಕ್ಟರ್ ಯಾವ್ದಾದ್ರು ಸುಲಭವಾಗಿರೋ ಔಷಧಿನ ಹೇಳಿ ಅಂತಂದ್ರೆ, ಹಿರೇಮದ್ದಿನ ಗಿಡ ಅಥವಾ ಅಶ್ವಗಂಧದ ಗಿಡ ಅಂತ ಏನ್ ಹೇಳ್ತೀವಿ ನಾವು, ವೈಟೆಕ್ಸ್ ನೆಗುಂಡೋ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಈ ಅಶ್ವಗಂಧದ ಒಂದು 4-5 ಎಲೆಗಳನ್ನ ತಗೊಳ್ಳಿ, ಆ ಎಲೆಗಳನ್ನ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ತೊಳ್ಕೊಂಡ್ಬಿಟ್ಟು ಕೈಯಲ್ಲಿ, ಅಂದ್ರೆ ವಶಕ್ಕೆ ಬಿಟ್ಟು, ನಿಮ್ಮ ಹಸ್ತಗಳ ಮಧ್ಯೆ ವಶಕ್ಕೆ ಬಿಟ್ಟು, ಅದರಿಂದ ಎಷ್ಟು ರಸ ಬರುತ್ತೋ ಆ ರಸವನ್ನ ತಗೊಂಡ್ಬಿಟ್ಟು ಒಂದ್ 4-5 ಅಡಿ ರಸವನ್ನ ಹೂ ಕೂತಿರೋ ಕಣ್ಣಲ್ಲಿ ರೆಪ್ಪೆಗಳ ಮೇಲೆ ಬಿಡ್ಬೇಕು. ಅದನ್ನ ಅಂದ್ರೆ ಒಳಭಾಗಕ್ಕೆ ಕಣ್ಣಿನೊಳಗೆ ಹನಿಯನ್ನು 4-5 ಅಡಿ ರಸವನ್ನು, ಯಾವ ರಸ, ಅಶ್ವಗಂಧ ಗಿಡದ ಎಲೆಗಳನ್ನ ಹೊಸಕಿ ತೆಗೆದಂತ ರಸವನ್ನ ಕಣ್ಣಿಗೆ ಒಂದ್ 4-5 ಅಡಿ ರಸ ಹಾಕಬೇಕು. ದಿನಕ್ಕೊಂದ್ಸಲ ಹಾಗೆ ಒಂದು 5-6 ದಿನಗಳ ಕಾಲ ಹಾಕಿದ್ರೆ ಇದರಿಂದ ಕೂಡ ಉತ್ತಮ ಫಲಿತಾಂಶ ಬರುತ್ತೆ. ಏನು ಕಣ್ಣಲ್ಲಿ ಹೂ ಕೂತಿರೋದು ಕಡಿಮೆ ಆಗ್ತದೆ. ಬೇರೆ ಇನ್ನೂ ಒಂದು ಔಷಧಿ ಏನ್ ಮಾಡಬಹುದಪ್ಪ ಅಂತಂದ್ರೆ, ಕಾಳುಮೆಣಸು, ಒಂದು 4 ಕಾಳುಮೆಣಸು ತಗೊಳ್ಳಿ, ಅದಕ್ಕೆ ಒಂದು 5 ಚಮಚ ಕಲ್ಲು ಸಕ್ಕರೆಯನ್ನ ಸೇರಿಸಿಕೊಂಡು ಚೆನ್ನಾಗಿ ಅರ್ದು ಬಿಡಿ. ಕಾಳುಮೆಣಸು ಮತ್ತು ಕಲ್ಲು ಸಕ್ಕರೆಯನ್ನ ಕಲ್ಲಿನಲ್ಲಿ ಅರಿಬೇಕು. ಅದನ್ನ ಅರ್ದು ಬಿಟ್ಟು ಅದಕ್ಕೆ ಒಂದು ನಿಂಬೆ ಹಣ್ಣಿನ ರಸವನ್ನ ಬೆರೆಸಿ, ಒಂದು ನಿಂಬೆ ಹಣ್ಣು ಪೂರ್ತಿ ಹಿಂಡ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗೇನು ಇದು ಔಷಧಿ ತಯಾರಾಯ್ತು ನಿಮ್ಗೆ. ಏನಾಯ್ತು, ಕಾಳುಮೆಣಸು ಹಾಗೂ 5 ಚಮಚ ಕಲ್ಲು ಸಕ್ಕರೆಯನ್ನ ನೀವು ಅರ್ದಿದ್ದೀರಿ, ಅದಕ್ಕೆ ಒಂದು ನಿಂಬೆ ಹಣ್ಣನ್ನ ಪೂರ್ತಿಯಾಗಿ ಹಿಂಡ್ಕೊಂಡಿದ್ದೀರಿ, ಚೆನ್ನಾಗಿ ಮಿಕ್ಸ್ ಮಾಡಿದಿರಿ. ಈ ರಸವನ್ನ ನಾವೇನ್ ಮಾಡಬೇಕು, ಒಂದು 4 ಹನಿಯನ್ನ ದಿನಕ್ಕೆ 3 ಸಲ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸಲ, ಯಾವ ಕಣ್ಣಿಗೆ ಹೂ ಕೂತಿದೆಯೋ ಆ ಕಣ್ಣಿನ ಒಳಭಾಗಕ್ಕೆ ನಿಧಾನವಾಗಿ ನಾವು ಬಿಡ್ತಾ ಬರಬೇಕು. ಈ ರೀತಿಯಾಗಿ ಒಂದು 3-4 ದಿನ ಹಾಕೋದ್ರಿಂದ ಕೂಡ ನಾವು ಈ ಹೂ ಕೂತಿರೋದನ್ನ ಕಮ್ಮಿ ಮಾಡಬಹುದು. ಇನ್ನು ಒಂದು ಸುಲಭವಾದ ಔಷಧಿ ಇದೆ, ಹಸಿ ಶುಂಠಿ. ನಮ್ಮ ಹಾಸನ ಪ್ರಾಂತ್ಯದಂತಲ್ಲಂತೂ ಬೇಕಾದಷ್ಟು ಹಸಿ ಶುಂಠಿ ಲಭ್ಯ ಇದೆ. ಈ ಹಸಿ ಶುಂಠಿಯನ್ನ ಚೆನ್ನಾಗಿ ತುರ್ಕೊಂಡ್ಬಿಡಿ, ಅದನ್ನ ಮೊಸರಿನಲ್ಲಿ ಮಿಕ್ಸ್ ಮಾಡ್ಕೊಡಿ, ಅಥವಾ ಮೊಸರಿನಲ್ಲಿ ತೇದ್ರೂ ಆಗುತ್ತೆ. ಗಂಧ ಯಾವ ರೀತಿ ತೇಯ್ತೀವೋ ನಾವು ಅದೇ ರೀತಿಯಲ್ಲಿ ಒಂದು ಕಲ್ಲಿನ ಮೇಲೆ ಸ್ವಲ್ಪ ಮೊಸರು ಹಾಕೊಂಡು ಹಸಿ ಶುಂಠಿಯನ್ನು ಚೆನ್ನಾಗಿ ತೇದ್ಬಿಟ್ಟು ಈ ಔಷಧಿಯನ್ನು ಕೂಡ 1-2 ಹನಿ ಕಣ್ಣಿನ ಒಳಗಡೆ ಹಾಕೋದು, ಇನ್ನೊಂದಷ್ಟನ್ನ ಕಣ್ಣಿನ ಸುತ್ತ ನಾವು ಲೇಪ ಮಾಡೋದ್ರ ಮುಖಾಂತರ ಕೂಡ ನಾವು ಈ ಕಣ್ಣಿನ ಸಮಸ್ಯೆಯನ್ನು ನಾವು ಕಮ್ಮಿ ಮಾಡ್ಕೋಬಹುದು. ಬಹಳ ಸುಲಭವಾದ ಔಷಧಿಗಳನ್ನು ನಾವು ಹೇಳಿದೀವಿ. ಇದನ್ನ ಪ್ರಯೋಗ ಮಾಡಿಕೊಂಡು ಈ ಕಣ್ಣಲ್ಲಿ ಹೂ ಕೂತಿರೋದನ್ನ ನಾವು ಆರಂಭದ ಹಂತದಲ್ಲಿ ಗುರುತಿಸಿ ಅದಕ್ಕೆ ಸೂಕ್ತವಾಗಿ ಚಿಕಿತ್ಸೆಯನ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಕೆಲವೊಮ್ಮೆ ಕಣ್ಣು ಕೆಂಪಾಗೋದನ್ನ ನೀವು ಗಮನಿಸಿರಬಹುದು. ಈ ಕಣ್ಣು ಕೆಂಪಾದಾಗ ಏನಾಗ್ತದಪ್ಪ ಅಂತಂದ್ರೆ, ಇದಕ್ಕೆ ಹಲವಾರು ಕಾರಣಗಳು. ಸೋಂಕು ರೋಗಗಳಿದ್ದಾಗ, ಈ ಒಂದು ಚಪ್ಪೆ ರೋಗ ಇದ್ದಾಗಲೂ ಕಣ್ಣು ಕೆಂಪಾಗುತ್ತೆ, ಹಾಗೇನೆ ಕಾಲ್ಬಾಯಿ ಜ್ವರ ಇದ್ದಾಗಲೂ ಕಣ್ಣು ಕೆಂಪಾಗುತ್ತೆ. ಕೆಲವೊಮ್ಮೆ ಉಷ್ಣತೆ ಜಾಸ್ತಿ ಇದ್ದಾಗ, ಏನು ಈ ಬಿಸಿಲಿನ ತಾಪಮಾನ 35-36 ಡಿಗ್ರಿ ಇದ್ದಾಗಲೂ ಕಣ್ಣು ಕೆಂಪಾಗಬಹುದು. ಅಂತ ಸಂದರ್ಭದಲ್ಲಿ ಏನ್ ಮಾಡಬಹುದು, ಕೆಲವೊಮ್ಮೆ ಕಣ್ಣಿನ ಪೊರೆಗಳು ಅಥವಾ ಏನು ರೆಪ್ಪೆ ಉರಿಯೂತ ಇದ್ದಾಗಲೂ ಕೂಡ ನಮಗೆ ಕಣ್ಣು ಕೆಂಪಾಗೋದು ಕಾಣಿಸ್ಕೋಬಹುದು. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡಬಹುದು ಅಂತಂದ್ರೆ, ಮೆಂತೆ ಅಂತಂದ್ರೆ ಮೆಂತೆ ಸೊಪ್ಪಲ್ಲ, ಮೆಂತೆ ಕಾಳು, ಒಣಗಿರ್ತಕ್ಕಂಥ ಮೆಂತೆ ಕಾಳನ್ನ ಒಂದು 1/4 ಕೆಜಿಯಷ್ಟು ಮೆಂತೆ ಕಾಳುಗಳನ್ನ ಪುಡಿ ಮಾಡಿ ಇಟ್ಕೊಳ್ಳಿ, ಮಿಕ್ಸಿ ಮಾಡಿ ಪುಡಿ ಮಾಡ್ಕೊಳ್ಳಿ. ಇದನ್ನ 1 ಲೀಟರ್ ನೀರಲ್ಲಿ ಬೆರೆಸಿಬಿಟ್ಟು 3 ದಿವಸಗಳ ಕಾಲ ಕುಡಿಸ್ಬೇಕು. ಮೆಂತೆ ಸೊಪ್ಪು ಅಥವಾ ಮೆಂತೆ ಪುಡಿ ತಂಪು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಈ ಮೆಂತೆನ ಒಂದು 1/4 ಕೆಜಿ ಮೆಂತೆನ ಏನು ಪುಡಿ ಮಾಡಿಟ್ಕೊಂಡು ಅದನ್ನ 3 ಭಾಗ ಮಾಡಿಕೊಂಡು 1 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ದಾಸುಗಳಿಗೆ ದಿನ ಕುಡಿಸ್ತಾ ಬಂದ್ರೆ ರಾಸುಗಳ ದೇಹ ತಂಪಾಗ್ಬಿಟ್ಟು ಕಣ್ಣಿನ ಕೆಂಪು ಕೂಡ ಕಮ್ಮಿ ಆಗುತ್ತೆ. ಹಾಗೇನೆ ಸ್ವಲ್ಪ ಆ ಅಂಗಡಿನಲ್ಲಿ ಸಿಗ್ತಕ್ಕಂಥ ಕೆಲವೊಂದು ಕಣ್ಣಿನ ಔಷಧಿಗಳನ್ನು ಕೂಡ ಹಾಕೋಬಹುದು. ಇವಾಗೆಲ್ಲ ಆಯುರ್ವೇದಿಕ್ ಔಷಧಿಗಳು ಕೂಡ, ಸುನೇತ್ರ ಅಂತೆಲ್ಲ ಔಷಧಿಗಳು ಕೂಡ ಲಭ್ಯ ಇದೆ. ಆ ಔಷಧಿಗಳನ್ನ ಅಂದ್ರೆ ಕಣ್ಣಿಗೆ ಬಿಡ್ತಕ್ಕಂಥ ಡ್ರಾಪ್ಸ್, ಅದನ್ನು ಕೂಡ ಒಂದು 2-3 ಡ್ರಾಪ್ಸ್ ಅನ್ನು ಹಾಕ್ತಾ ಬಂದ್ರೆ ಬೆಳಿಗ್ಗೆ ಸಾಯಂಕಾಲ ಈ ಒಂದು ಕಣ್ಣಿನ ಕೆಂಪು ಕಮ್ಮಿ ಆಗ್ತದೆ. ಇನ್ನು ಒಂದು ಸುಲಭವಾದ ಔಷಧಿ ಏನ್ ಮಾಡಬಹುದಪ್ಪ ಅಂತಂದ್ರೆ, ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜ ಎಲ್ಲರ ಮನೆಯಲ್ಲೂ ಇರುತ್ತೆ. ಸೊ ಈ ಧನಿಯಾ ಬೀಜವನ್ನ ಒಂದು 2 ಚಮಚದಷ್ಟು ಧನಿಯಾ ಬೀಜವನ್ನ ಒಂದು 1/4 ಲೀಟರ್ ನೀರಲ್ಲಿ ರಾತ್ರಿ ನೆನೆ ಹಾಕ್ಬಿಡಿ. ಬೆಳಗ್ಗೆ ಎದ್ದು ಆ ನೀರನ್ನ ರಾಸುಗಳಿಗೆ ಕುಡಿಸೋದು, ಇದರಿಂದ ಕೂಡ ರಾಸುಗಳ ದೇಹ ತಂಪಾಗ್ಬಿಟ್ಟು ಈ ಕಣ್ಣಿನ ಕೆಂಪು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಇನ್ನು 3ನೇದಾಗಿ, ಕಣ್ಣಿನಲ್ಲಿ ಗಾಯ ಅಥವಾ ನೀರು ಸೋರ್ತಕ್ಕಂಥ ಸಮಸ್ಯೆ. ಈ ಕಣ್ಣಿನಲ್ಲಿ ಗಾಯಗಳಾಗೋದು ಹೇಗೆ ಅಂತ ಈಗಾಗಲೇ ನಾನು ನಿಮಗೆ ಮುಂಚೆನೆ ತಿಳಿಸಿದೀನಿ. ಗಾಯಗಳಿದ್ದಾಗಲೂ ನೀರು ಸುರಿತಾ ಇರುತ್ತೆ. ಯೂಶಲಿ ಗಾಯ ಆದಾಗ ಏನಾಗುತ್ತಪ್ಪ ಅಂದ್ರೆ, ಯಾವ ಕಣ್ಣಿಗೆ ಗಾಯ ಆಗಿರುತ್ತೋ ಆ ಕಣ್ಣಲ್ಲಿ ಮಾತ್ರ ನೀರು ಸುರಿಯುತ್ತೆ. ಹೊಟ್ಟೆನಲ್ಲಿ ಜಂತುಳ ಅಥವಾ ಕರುಳಿನಲ್ಲಿ ಜಂತುಳ ಜಾಸ್ತಿ ಇದ್ದಾಗಲೂ ನೀರು ಸುರಿಯುತ್ತೆ. ಆದ್ರೆ ಈ ಸಂದರ್ಭದಲ್ಲಿ 2 ಕಣ್ಣುಗಳಲ್ಲೂ ನೀರು ಸುರಿಯುತ್ತೆ. ಬಹುಶಃ ಗಾಯ ಆಗಿದೆ ಅಂತ ತಿಳ್ಕೊಳ್ಳಿ. ಅವಾಗ ಏನು ಚಿಕಿತ್ಸೆ ಮಾಡಬಹುದು ಅಂತಂದ್ರೆ, ಲೋಳೆಸರ, ಈ ಲೋಳೆಸರದ ತಿರುಳನ್ನ ತಗೊಂಡ್ಬಿಟ್ಟು ಅದರ ಹನಿಗಳನ್ನ, ಒಂದು 4-5 ಹನಿಗಳನ್ನ ಕಣ್ಣಿಗೆ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಒಂದು 3-4 ದಿನಗಳ ಕಾಲ ಬಿಡ್ತಾ ಬಂದ್ರೆ ಈ ಕಣ್ಣಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು, ವಿಶೇಷವಾಗಿ ಕಣ್ಣಿನ ರೆಪ್ಪೆಗಳ ಉರಿಯೂತ ಇರಬಹುದು, ಗಾಯಗಳಿರಬಹುದು, ನಿಧಾನವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಹಾಗೇನೆ 1 ಲೋಟ ಕುದಿಸಿ ಆರಿಸಿದ ನೀರಿನಲ್ಲಿ, ನೀರನ್ನು ಚೆನ್ನಾಗಿ ಕಾಯಿಸಿಬಿಟ್ಟು ಆರಿಸ್ಕೊಳ್ಳಿ, ಅದಕ್ಕೆ 2 ಚಮಚ ಅರಿಶಿನ ಪುಡಿ ಹಾಕಿ. ಇದರಲ್ಲಿ ಕೂಡ ನಾವು ಕಣ್ಣನ್ನು ತೊಳಿತಾ ಬಂದ್ರೆ, ಜೊತೆಗೆ ಇದನ್ನೇ 1-2 ಹನಿನ ಕಣ್ಣಿಗೆ ಹಾಕ್ತಾ ಬಂದ್ರೂ ಕೂಡ ನಮಗೆ ಕಣ್ಣಲ್ಲಿರ್ತಕ್ಕಂಥ ಗಾಯಗಳು, ಕಣ್ಣಲ್ಲಿ ನೀರು ಸುರಿಯೋದು, ಕಣ್ಣಿನ ಕೆಂಪು ಇದೆಲ್ಲ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಸೊ ಈ ರೀತಿಯಾಗಿ ಕೆಲವೊಂದು ಸುಲಭ ಮನೆ ಮದ್ದುಗಳನ್ನ ಪ್ರಯೋಗ ಮಾಡಿ ನಾವು ಕಣ್ಣಿನ ಸಮಸ್ಯೆಗಳನ್ನ ಪರಿಹರಿಸ್ಕೋಬಹುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನನ್ನನ್ನು ನೇರವಾಗಿ ನೀವು ಸಂಪರ್ಕ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 90885 88832 90885 88832. ನಮಸ್ಕಾರ. ಇಟ್ಟದೆ ಸಗಣಿಯಾದೆ ಕಟ್ಟಿದರೆ ಕುರುಳಾದೆ ಉಟ್ಟದೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ. ಇದುವರೆಗೂ ಜನಪದ ಪಶುವೈದ್ಯ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದು ಕುರಿತಾದ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಮೀನಾಧಿಗಾದೆಯೋ ಎಲೆ ಮಾನವ ಹರಿ ಹರಿ ನಾನು. ತಾಂತ್ರಿಕ ಮಾಹಿತಿ ಡಾಕ್ಟರ್ ಪಿ ರವಿಕುಮಾರ್. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಸಂಕಲನ ಗೌರ ರವಿಶಂಕರ್. ಇದು ಹಾಸನ ಆಕಾಶವಾಣಿಯ ಹೆಮ್ಮೆಯ ಕಾಣಿಕೆ. ಮಧುರ ಗಾನ ಕಾದೆ ಮೀನಾರಿ ಗಾದೆಯೋ ಮಾನವ ಹರಿ ಹರಿ ಗೋವು ನಾನು ಹರಿ ಹರಿ ಗೋವು ನಾನು ಮೀನಾರಿ ಗಾದೆಯೋ. ನುವಾಲ್ಗಿ ದ್ರಾವಣ ರೈತರ ಕಲ್ಯಾಣ ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ. ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಎಲ್ರಿಗೂ ನಮಸ್ಕಾರ. ನಾನು ಮಂಡ್ಯ ಜಿಲ್ಲೆ ಬಸಾಳ್ ಹೋಬಳಿ ಮುತ್ತೆಗೆರೆ ಗ್ರಾಮದಿಂದ ಬಂದಿದ್ದೀನಿ. ನರಸಿಂಹನ್ ಅಂತ ನನ್ನ ಹೆಸರು. ಒಂದ 4 ವರ್ಷದಿಂದ ರೇಷ್ಮೆ ಕೃಷಿ ಮಾಡ್ತಾ ಇದ್ದೋ. ಮಾಮೂಲಿ ಕಾಂಪ್ಲೆಕ್ಸ್ ಗೊಬ್ಬರ ಹಾಕಿ ಬೆಳೀತಿದ್ದೋ. ಒಂದಿನ ನಮ್ಮ ತಂದೆಯವರು ಮೈಸೂರು ಆಕಾಶವಾಣಿಲಿ ನ್ಯೂಯಾಲ್ಗಿ ಸ್ಪ್ರೇ ಬಗ್ಗೆ ತಿಳ್ಕೊಂಡು ಬರ್ದಿಟ್ಟಿದ್ರು ಒಂದ್ ಪೇಪರ್ ಅಲ್ಲಿ. ಏನೋ ಒಂದ್ ಬ್ಯಾಚ್ ಗೆ 20-25 ಸಾವಿರ ಗೊಬ್ಬರ ಸುರಿತೀಯ. ನೋಡ ಇಲ್ಲಿ ಇದು ಯಾರ್ದು ರೈತರು ನಂಬರು ಇದೆ, ಮತ್ತೆ ಇದು ಮಧುಸೂದನ್ ಅಂತ ಬೆಂಗಳೂರಿನವ್ರದು, ಇವ್ರದಿಬ್ರದ್ದು ನಂಬರ್ ಇದೆ, ನೋಡ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಮಾತಾಡೋ ಅಂದ್ರು. ನಾನು ತಕ್ಷಣ ರೈತರಿಗೂ ಮಾತಾಡಿದೆ, ಯಾರು ಜೈರಾಮು ಅಂತ, ಮತ್ತೆ ಮಧುಸೂದನ್ ಸರ್ಗೂ ಮಾಡಿದೆ. 2 ವರ್ಷದಿಂದ ಸತತವಾಗಿ ರೇಷ್ಮೆ ಬೆಳೀತಾ ಇದೀವಿ. ಚೆನ್ನಾಗಿ ಇಳುವರಿ ಬರ್ತಾ ಇದೆ ಸೊಪ್ಪು. ಮೊದ್ಲುಕ್ಕಿಂತನೂ ಈಗ ಯಥೇಚ್ಛವಾಗಿ ಸೊಪ್ಪು ಇಳುವರಿನೂ ಬರ್ತಾ ಇದೆ. 100-120 ಮೊಟ್ಟೆ ಮೇಯೋ ಜಾಗದಲ್ಲಿ 200 ಮೊಟ್ಟೆ ಮೇಯಿಸ್ತಾ ಇದೀವಿ. ಈ ಸಲ 4 ಟೈಮ್ ಕೊಟ್ಟಿದೆ ನ್ಯೂಯಾಲ್ಗಿ ಸ್ಪ್ರೇನ. 1.5 ತಿಂಗಳಲ್ಲಿ 4 ಟ್ರಿಪ್ ಕೊಟ್ಟಾಗ ಒಂದ 10,000 ರೂಪಾಯಿ ಖರ್ಚಾಗಿತ್ತು ರೇಷ್ಮೆ ಚಾಕಿಯಿಂದ ನಮ್ಮ ಖರ್ಚಿಂದ ಎಲ್ಲ. 1,00,000 ರೂಪಾಯಿ ಪಟ್ಟಿ ತಂದೆ ಈಗ ಮೊನ್ನೆ. 90,000 ರೂಪಾಯಿ ಉಳಿತಾಯ ಆದಂಗಾಯ್ತು ನಮ್ಗೆ. 90% ಖರ್ಚು ಕಮ್ಮಿ ಆಗಿದೆ. ಈಗ ಬಾರಿ ಖುಷಿ ಆಗ್ತಾ ಇದೆ ನ್ಯೂಯಾಲ್ಗಿ ಸ್ಪ್ರೇ ಹೊಡೆದ್ಮೇಲೆ. ಈಗ ನಾವೇ ಫರ್ಟಿಲೈಸರ್ ಅಂಗಡಿ ಇಟ್ಟಿದ್ರು ಸುದಾ ಹಾಕಕ್ಕೆ ಮನ್ಸು ಬರ್ತಾ ಇಲ್ಲ. ಜನರಿಗೆ ಹೇಳ್ತೀವಿ ನ್ಯೂಯಾಲ್ಗಿ ಹೊಡಿರಪ್ಪ ನೋಡಿ ನಾವೆಲ್ಲ ಹೊಡಿತಾ ಇದೀವಿ ಅಂತ. ನನ್ನ ದೂರವಾಣಿ ಸಂಖ್ಯೆ 9800-920-749 ಮೂಟೆಗಟ್ಟಲೆ ಬೇಡ ಗೊಬ್ಬರ. ರೈತ ಬಾಂಧವರೇ, ಹಲವಾರು ರೈತರು ಅನೇಕ ತರಕಾರಿಗಳಿಗೆ, ಹಣ್ಣಿನ ಬೆಳೆಗಳಿಗೆ, ಶುಂಠಿ, ಕಾಫಿ, ಕಾಳುಮೆಣಸು, ಬಾಳೆ ಇತ್ಯಾದಿ ಬೆಳೆಗಳಲ್ಲಿ ನೂ ಆಲ್ಗಿಯನ್ನು ಬಳಸಿ ಲಾಭ ಕಂಡುಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಗೆ ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 9449611878 9449611878. ಕೇಳಿದಿರಿ ಕೇಳಿದಿರಿ ನೋವಾಲ್ಗಿಯ ಶ್ರವಣದ ವಿಷಯವನ್ನ, ಕೇಳಿದಿರಿ ಕೇಳಿದಿರಿ ನೋವಾಲ್ಗಿಯ ಶ್ರವಣದ ವಿಷಯವನ್ನ, ಮಾಡಿರಿ ನೋವಾಲ್ಗಿಯ ಸಿಂಪಡಣೆಯನ್ನ, ಕಾಣಿರಿ ಅಭಿವೃದ್ಧಿಯನ್ನ, ಮಾಡಿರಿ ನೋವಾಲ್ಗಿಯ ಸಿಂಪಡಣೆಯನ್ನ, ಕಾಣಿರಿ ಅಭಿವೃದ್ಧಿಯನ್ನ, ಮಾಹಿತಿಗೆ ಸಂಪರ್ಕಿಸಿ ದರ್ಪಣ. ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಹೇಳಿ ಕಾರ್ಯಕ್ರಮ ಕೃಷಿ ದರ್ಪಣ. ಕೃಷಿ ದರ್ಪಣ. ನಮ್ಮೆಲ್ಲ ರೈತ ಬಂಧುವರಿಗೆ ನಮಸ್ಕಾರ. ಇಂದಿನ ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತಮ್ಮೆಲ್ಲರಿಗೂ ತಿಳಿದ ಹಾಗೆ ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಗುವ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬರುವ ಮುಂದಿನ ಒಂದು ವಾರದ ಕಾಲ ನಿಮಗಾಗಿ ಏನೆಲ್ಲ ಕಾರ್ಯಕ್ರಮಗಳ ಪಟ್ಟಿ ಸಿದ್ಧವಾಗಿರುತ್ತೆ ಅನ್ನುವ ಪಕ್ಷಿ ನೋಟವೇ ಈ ಕೃಷಿ ದರ್ಪಣ. ಬನ್ನಿ ಹಾಗಿದ್ರೆ ಏನೆಲ್ಲ ಕಾರ್ಯಕ್ರಮಗಳು ತಯಾರಾಗಿದೆ ಅನ್ನುವತ್ತ ನಮ್ಮ ಚಿತ್ತ. ನಾಳೆ 30ನೇ ತಾರೀಕು ಭಾನುವಾರ ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಚಿನ್ನದ ಗೆಂಡೆ ಬಿತ್ತರವಾಗುತ್ತೆ. ಇದರಲ್ಲಿ ಸುಧಾರಿತ ಆಲೂಗೆಡ್ಡೆ ಬೇಸಾಯ ಕುರಿತಂತಹ ಸಂವಾದವನ್ನ ಆಲಿಸಬಹುದು. ಭಾಗವಹಿಸುತ್ತಾರೆ ಹೊಳೆನರಸಪುರ ತಾಲೂಕು ನಿಡುವಣೆ ಗ್ರಾಮದ ಎನ್ಬಿ ಕೆಂಪರಾಜು ಮತ್ತು ಅರಕಲಗೂಡು ತಾಲೂಕು ಗರಿಘಟ್ಟ ಗ್ರಾಮದ ಜಿಎಲ್ ಹೇಮಂತ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೀನ್ ಇನ್ನೋವೇಷನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ ಹಾಸನ. ಗಮನಿಸಿ, ನಾಳೆ ಚಿನ್ನದ ಗೆಂಡೆ ಬಾನುಲಿ ಸರಣಿಯ ಕಡೆಯ ಕಂತು ಬಿತ್ತರವಾಗುತ್ತೆ. ಒಂದು ಸಂಘ ಮಾಡಿದ್ರೆ ಏನ್ ಪ್ರಯೋಜನ? ಆಲೂಗೆಡ್ಡೆ ಬೆಳೆ ಬಗ್ಗೆ ಏನೇನ್ ಮಾಡಬೇಕು, ಯಾವ ಔಷಧಿ ಹೊಡಿಬೇಕು, ಪ್ರತಿಯೊಂದನ್ನು ಮಾಡ್ತಾ ಇದ್ರು. ಒಂದು ಉದಾಹರಣೆ ಅಂದ್ರೆ ಒಂದು ಬಿತ್ತನೆ ಬೀಜ ಬೇಕು, ನಮಗ್ ಬೇಕಾದ ಟೈಮಲ್ಲಿ ನಮಗ್ ಸಿಕ್ತಿತ್ತಿಲ್ಲ. ಅವಾಗ ಏನ್ ಮಾಡಿದ್ರು, ಪ್ರತಿ ಸಂಘದಿಂದ ಒಬ್ಬೊಬ್ಬರನ್ನ ನಮ್ಮನ್ನ ಪಂಜಾಬ್ ಕರ್ಕೊಂಡೋದ್ರು. ಆಲೂಗೆಡ್ಡೆ ಹೆಂಗ್ ಬೆಳೀತಾರೆ, ಯಾವ್ದು ಬಿತ್ತನೆ ಬೀಜ ಒಳ್ಳೇದು ನಮ್ಗೆ, ಅದನ್ನ ನೇರವಾಗಿ ನಾವೇ ರೈತರು ಜಿಎಸ್ಎಡ್ ಇದು ಇವ್ರ ಜೊತೆ ಹೋಗಿ ನೋಡ್ಕೊಂಡ್ ಬಂದು ನಾವೇ ಒಂದು ಯಾಕೆ ನಾವು ಕಂಪ್ನಿಗೆ ಬೆಳೆಸ್ಕೋಬಾರ್ದು ಅಂತ ಅನ್ಬಿಟ್ಟು ನಾವು ಊರಲ್ಲಿ ಕರ್ ಕೇಳದಾಗೆಲ್ಲ ಒಪ್ಕೊಂಡ್ರು ರೈತರುಗಳು. ಅದೇ ರೀತಿ ಗುಂಪು ಮಾಡ್ಕೊಂಡಿದೀವಿ, ಆ ಗುಂಪಲ್ಲಿ ಹಣ ಬೆಳೆಸ್ಕೊಂಡಿದೀವಿ. ನಮ್ಗೇನಾದ್ರು ಸಮಸ್ಯೆ ಇತ್ತು ಅಂದ್ರೆ ಆ ಗುಂಪಲ್ಲೂ ಹಣ ತಕ್ಕೊಬಹುದು, ಎಲ್ಲ ಗುಂಪುಗಳು ಸಹಕಾರ ಕೊಡ್ತಾ ಇದಾರೆ ಅದಕ್ಕೆ. ಅದೇ ರೀತಿ ಇನ್ನು 31ನೇ ತಾರೀಕು ಸೋಮವಾರ ಆಲೂಗೆಡ್ಡೆ ಬೇಸಾಯ ಈ ಕುರಿತಂತಹ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಭಾಗವಹಿಸುತ್ತಾರೆ ಎಸ್ಜಿ ಶಶಿಕಲಾ, ಎಸ್ ಸುಹಾಸ್ ಮತ್ತು ಎಸ್ ಮಲ್ಲೇಶ್. ಗಮನಿಸಿ, ಚಿನ್ನದ ಗೆಂಡೆ ಬಾನುಲಿ ಸರಣಿಯ ಉತ್ತಮ ಕೇಳುಗರನ್ನ ಆಯ್ಕೆ ಮಾಡುವ ಸಲುವಾಗಿ ಸೋಮವಾರ 31ನೇ ತಾರೀಕು ಆಲೂಗೆಡ್ಡೆ ಬೇಸಾಯ ಕುರಿತಂತಹ ನೇರ ಫೋನಿನ ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇನ್ನು ಸೆಪ್ಟೆಂಬರ್ 1ನೇ ತಾರೀಕು ಮಂಗಳವಾರ ಮೊದಲಿಗೆ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳ ಕುರಿತಂತೆ ಹಾಸನದ ಮೀನುಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಆರ್ ವಿವೇಕ್ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತೇವೆ. ನಂತರ ಬೆಳೆ ಉತ್ಪಾದನೆಯಲ್ಲಿ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಬಿತ್ತರವಾಗುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಗಮನಿಸಿ, ಸೆಪ್ಟೆಂಬರ್ ತಿಂಗಳ 1ನೇ ತಾರೀಕು ಪ್ರಸಾರವಾಗುವ ಪ್ರಾಯೋಜಿತ ಕಾರ್ಯಕ್ರಮ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಕಾರ್ಯಕ್ರಮದ ಕಡೆಯ ಕಂತು ಬಿತ್ತರವಾಗುತ್ತೆ. ಮಹಿಳಾ ಮೀನುಗಾರರು ಮೀನುಗಾರಿಕೆ ಚಟುವಟಿಕೆಯನ್ನು ಕೈಗೊಳ್ಳಲು ಶೂನ್ಯ ಬಡ್ಡಿ ದರದಲ್ಲಿ ಗರಿಷ್ಠ 50,000 ವಾಣಿಜ್ಯ ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಿಂದ ಸಾಲ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಇನ್ನು ಬುಧವಾರ 2ನೇ ತಾರೀಕು ವೈಜ್ಞಾನಿಕ ಬೇಸಾಯ ವಿಧಾನಗಳನ್ನು ಕುರಿತ ಬಾನುಲಿ ಸರಣಿ ಕೃಷಿವಾಣಿ. ಇದರಲ್ಲಿ ಶುಂಠಿಯ ಪ್ರಮುಖ ರೋಗಗಳ ನಿರ್ವಹಣೆ, ಈ ಕುರಿತು ಹಾಸನ ತಾಲೂಕು ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಉಮಾಶಂಕರ ಕುಮಾರ್ ಅವರೊಂದಿಗಿನ ಮಾತುಕತೆಯನ್ನ ಪ್ರಸಾರ ಮಾಡುತ್ತೇವೆ. 25 ಲೀಟರ್ ದ್ರಾವಣವನ್ನ ತಯಾರು ಮಾಡಿಕೊಂಡ್ರೆ ಒಂದು 3-4 ಚೀಲದಷ್ಟು ಶುಂಠಿಯನ್ನ ಮಾತ್ರ ಬೀಜೋಪಚಾರ ಮಾಡಬೇಕು. ತದನಂತರ ಏನ್ ಮಾಡ್ಬೇಕು ಅಂದ್ರೆ, ಇದೇನು ಬೀಜೋಪಚಾರ ಮಾಡಿ ನೀರು ಉಳಿದಿರುತ್ತಲ್ಲ, ಆ ನೀರನ್ನ ಚೆಲ್ಲಬೇಕು. ಸೆಪ್ಟೆಂಬರ್ ತಿಂಗಳ 3ನೇ ತಾರೀಕು ಗುರುವಾರ ಸೀಬೆ ಬೇಸಾಯ, ಈ ಕುರಿತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಬಿಎಲ್ ಮಂಜುನಾಥ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಆದಷ್ಟು ದೊಡ್ಡ ಒಂದು ಪಾಲಿ ಬ್ಯಾಗ್ ಬೆಳೆಸಿರುವಂತಹ ಗಿಡ ತಗೊಳ್ಳೋದು ಒಳ್ಳೇದು. ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಅದರಲ್ಲಿ ಮಣ್ಣು ಅಥವಾ ಬೇರೆ ಪೋಷಕಾಂಶಗಳು ಒಲಗಿಸೋದ್ರಿಂದ ಗಿಡ ಚೆನ್ನಾಗಿ ಹುಲ್ಸಾಗಿ ಬೆಳೆದಿರುತ್ತೆ. ಅದೇ ತರ ಬುಡ ದಪ್ಪ ಇರುವಂತಹ ಗಿಡ, ಸಾಮಾನ್ಯವಾಗಿ 1 ವರ್ಷದ ಕಸಿ ಮಾಡಿದ ಗಿಡ ಬಹಳ ಒಳ್ಳೇದು. 4ನೇ ತಾರೀಕು ಶುಕ್ರವಾರ ಎತ್ತುಗಳ ಸಾಕಾಣಿಕೆ ಕುರಿತ ವಿಶೇಷ ಬಾನುಲಿ ಸರಣಿ ರೈತನ ಸಂಪತ್ತು ಪ್ರಸಾರವಾಗುತ್ತೆ. ಇದರಲ್ಲಿ ಹೋರಿ ಕರುಗಳ ಸಾಕಾಣಿಕೆ, ಈ ಕುರಿತು ಪಶುವೈದ್ಯರಾದ ಡಾಕ್ಟರ್ ವೈ ಡಿ ರಾಜಣ್ಣ ಅವರೊಂದಿಗಿನ ಮಾತುಕತೆಯನ್ನ ಕೇಳಬಹುದು. ಕೆಲ ಸಲಿಗೆ ಮಾತಾಡ್ತಾರೆ, ಮಕ್ಕಳು ಮಾತಾಡ್ತಂಗೆ ಕೂಡ ಎತ್ತುಗಳನ್ನ ಮಾತಾಡ್ತಕ್ಕಂತ ನಾವು ನೋಡಿದ್ದೇವೆ. ಕರುಗಳನ್ನ ಈ ರೀತಿ ಮಾತಾಡ್ತದ್ರಿಂದ ಮೈದಾಡುವುದು ಅಂತ ಹೇಳ್ತೀವಲ್ಲ, ಅದನ್ನು ಮಾಡೋದು. ಈ ರೀತಿಯ ಕ್ರಿಯೆಗಳಿಂದ ಆ ಕರು ಆ ರೈತನ ಜೊತೆ ಒಂದು ರೀತಿಯ ಭಾವನಾತ್ಮಕ ಸಂಬಂಧವನ್ನ ಬೆಳೆಸ್ಕೊಳ್ತಕ್ಕಂತ ಕ್ರಿಯೆಯನ್ನ ನೋಡಬಹುದು. ಇನ್ನು ಮುಂದಿನ ಶನಿವಾರ 5ನೇ ತಾರೀಕು ಮೊದಲಿಗೆ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತ ಬಾನುಲಿ ಸರಣಿ ಜನಪದ ಪಶುವೈದ್ಯ ಪ್ರಸಾರವಾಗುತ್ತೆ. ಮುಂದಿನ ವಾರದ ವಿಷಯ ಜಾನುವಾರುಗಳಲ್ಲಿ ಚರ್ಮದ ತೊಂದರೆ. ಗಮನಿಸಿ, ಮುಂದಿನ ಶನಿವಾರ ಜನಪದ ಪಶುವೈದ್ಯ ಕಾರ್ಯಕ್ರಮದ ಕಡೆಯ ಕಂತು ಬಿತ್ತರವಾಗುತ್ತೆ. ನಂತರ ಕೃಷಿ ದರ್ಪಣ, ಆಮೇಲೆ ಕೃಷಿ ಲೋಕ. ರೈತ ಬಾಂಧವರೇ, ಇದುವರೆಗೆ ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಗುವ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಬರುವ ಮುಂದಿನ 1 ವಾರದ ಕಾಲ ನಿಮಗಾಗಿ ಏನೆಲ್ಲ ಕಾರ್ಯಕ್ರಮಗಳ ಪಟ್ಟಿ ಸಿದ್ಧವಾಗಿರುತ್ತೆ ಅನ್ನುವ ಪಕ್ಷಿ ನೋಟವನ್ನ ಆಲಿಸಿದ್ರಲ್ಲ. ಇಲ್ಲಿಗೆ ಇಂದಿನ ಕೃಷಿ ದರ್ಪಣ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಕೃಷಿ ದರ್ಪಣ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಕೃಷಿ ದರ್ಪಣ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಕೃಷಿ ದರ್ಪಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯಲ್ಲಿ ಬರುವ ಮುಂದಿನ 5 ದಿನಗಳ ಕಾಲ ಹವಾಮಾನ ಯಾವ ರೀತಿ ಇರಲಿದೆ ಎನ್ನುವ ಕುರಿತಂತೆ ಮಾಹಿತಿಯನ್ನ ನೀಡುತ್ತಾರೆ ಹಾಸನ ತಾಲೂಕು ಕಂದಳಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರು. ಆತ್ಮೀಯ ರೈತ ಬಾಂಧವರೇ, ನಾನು ಡಾಕ್ಟರ್ ರಾಜೇಗೌಡ, ಕೃಷಿ ವಿಜ್ಞಾನ ಕೇಂದ್ರ ಹಾಸನದಿಂದ ಮಾತಾಡ್ತಿದ್ದೀನಿ. ಆತ್ಮೀಯ ರೈತ ಬಾಂಧವರೇ, ಮುಂದಿನ 5 ದಿನಗಳಲ್ಲಿ, ಇಂದು ಶನಿವಾರದಿಂದ ಮುಂದಿನ 5 ದಿನಗಳಲ್ಲಿ ಮಳೆಯ ಪ್ರಮಾಣ, ಉಷ್ಣಾಂಶ ಎಷ್ಟಿರ್ತದೆ, ತೇವಾಂಶ ಎಷ್ಟಿರ್ತದೆ, ಗಾಳಿ ಹೇಗೆ ಎಷ್ಟಿರ್ತದೆ ಎಂಬ ಮಾಹಿತಿಯನ್ನ ನನಗೆ ಕೊಡ್ತೀನಿ. ಈ ದಿನ ಆತ್ಮೀಯ ರೈತ ಬಂದವರ ಇಂಟು ಶನಿವಾರ 29/8 1 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ನಾಳೆ ಭಾನುವಾರ 30/8 4 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ಹಾಗೆ 31/8 ಸೋಮವಾರ 5 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ಹಾಗೆ ಮಂಗಳವಾರ 1 ತಾರೀಕು 6 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. 2 ತಾರೀಕು ಬುಧವಾರ 10 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ಅಂದ್ರೆ ಈ ಮಳೆಯ ಪ್ರಮಾಣ ದಿನೇ ದಿನೇ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಈ ವಾರದ ಕೊನೆ ಅಂದ್ರೆ ಶನಿವಾರದಿಂದ ಮುಂದಿನ ಶನಿವಾರದ ಹೊತ್ತಿಗೆ ಮಳೆ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಮುಂದಿನ ವಾರ ನಾವು ಉತ್ತಮವಾದ ಮಳೆಯನ್ನ ನಿರೀಕ್ಷೆ ಮಾಡಬಹುದು. ಹಾಗೆ ಉಷ್ಣಾಂಶವನ್ನು ಹೇಳೋದಾದ್ರೆ ಗರಿಷ್ಠ 29-31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 22-23 ಡಿಗ್ರಿ ಸೆಲ್ಸಿಯಸ್. ಇನ್ನು ತೇವಾಂಶವನ್ನು ನೋಡೋದಾದ್ರೆ ಗರಿಷ್ಠ ಶೇಕಡ 85-86 ಇರ್ತದೆ, ಕನಿಷ್ಠ ಶೇಕಡ 83-85 ಇರ್ತದೆ. ಹಾಗೆ ಗಾಳಿಯ ವೇಗ ಸಹ 18-20 ಕಿಲೋಮೀಟರ್ ಒಂದು ಗಂಟೆಗೆ ತಿಳಿಸ್ತಾ ಇರ್ತದೆ. ಹಾಗಾಗಿ ಹೇಳ್ತು ಬಂದವರೇ, ಈ ಒಂದು ವಾರ ತಮಗೆ ಲಘು ಮಳೆ ಆಗಬಹುದು, ಸ್ವಲ್ಪ ಪಿಡು ಸಿಗ್ಬಹುದು. ಮುಂದಿನ ವಾರದಲ್ಲಿ ಉತ್ತಮವಾದ ಮಳೆ ಆಗಬಹುದು, ಮಳೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತದೆ. ಹಾಗಾಗಿ ತಮ್ಮ ಕೃಷಿ ಚಟುವಟಿಕೆ ಏನಿತ್ತು, ರಾಗಿಯಲ್ಲಿ ಕಳೆ ತೆಗೆಯುವಂಥದ್ದು, ಹರಟೆ ಹೊಡೆಯುವಂಥದ್ದು, ಇಂಥ ಕೆಲಸಗಳನ್ನ ತಾವು ಈ ಒಂದು ಅವಕಾಶಗಳನ್ನು ಉಪಯೋಗಿಸಿಕೊಂಡು ಮಾಡಬಹುದಾಗಿದೆ. ಹಾಗೆ ಜೋಳದಲ್ಲಿ ಏನಾದರೂ ಲದ್ದಿ ಹುಳು ಇನ್ನೂ ಏನಾದರೂ ಕಂಡು ಬರ್ತಿದ್ರೆ, ಲದ್ದಿ ಹುಳು ಅಂತ ನಾವು ಹೇಳ್ತೀವಿ, ತಾವು ಸೈನಿಕ ಹುಳು ಅಂತ ಹೇಳ್ತೀರಾ, ಆ ಲದ್ದಿ ಹುಳುಗಳೇನಾದ್ರು ಇದ್ರೆ ಮೊಟ್ಟೆಗಳನ್ನ ಅಥವಾ ಮರಿಗಳನ್ನ ಹುಡುಕಿ ಸಾಯಿಸೋದು ಬಹಳ ಒಳ್ಳೇದು ಈ ಹಂತದಲ್ಲಿ. ಆಮೇಲೆ ಏನಾದ್ರೂ ಕಾಂಡ ಕೊರಕ ಇದ್ರೆ ಜೋಳದಲ್ಲಿ, ಈ ಕಾರ್ಬ್ರಿಲ್ ಎಂಬ ಹರಳುಗಳನ್ನ, ಕಾರ್ಬ್ರಿಲ್ ಔಷಧಿಗಳ ಹರಳುಗಳನ್ನ ಎಲೆ ಸುರುಳಿಗೆ ಹಾಕಿದ್ರೆ ಈ ಕಾಂಡ ಕೊರಕ ಸಾಯಿದ್ರೆ. ಹಾಗೆ ತುಪ್ಪು ರೋಗ ಏನಾದ್ರು ಇದ್ರೆ ಜೋಳದಲ್ಲಿ ಪ್ರತಿ ಲೀಟರ್ಗೆ 2.5 ಅಂದ್ರೆ 2.5 ಗ್ರಾಂ ಮ್ಯಾಂಕೋಜನ್ ಮಿಶ್ರಣ ಮಾಡಿಕೊಂಡು ಪ್ರತಿ ಲೀಟರ್ ನೀರಿಗೆ ಸಿಂಪರಣೆಯನ್ನ ಮಾಡಬಹುದು, ಇದು ಜೋಳಕ್ಕೆ. ತದನಂತರ ರಾಗಿಗೆ ಏನಾದ್ರೂ ಏನು ಕರೆ ಏನಾದ್ರು ಇದ್ರೆ ಈ ಡೈಮಿಥಿಯೇಟ್ ಎಂಬ ಔಷಧಿಯನ್ನ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಿ ಮಾಹಿತಿಯನ್ನು ಕೊಟ್ಟಾ. ಮುಂದಿನ ಶನಿವಾರ ಬೆಳಗ್ಗೆ ಬಂದವರೇ ನಮಸ್ಕಾರ. ಇದುವರೆಗೆ ಹಾಸನ ಜಿಲ್ಲೆಯಲ್ಲಿ ಬರುವ ಮುಂದಿನ 5 ದಿನಗಳ ಕಾಲ ಹವಾಮಾನ ಯಾವ ರೀತಿ ಇರಲಿದೆ ಎನ್ನುವ ಕುರಿತಂತೆ ಮಾಹಿತಿಯನ್ನು ನೀಡಿದವರು ಹಾಸನ ತಾಲೂಕು ಕಂದಳಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯ. ಇದು ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ. ಮತ್ತೊಮ್ಮೆ ಎಲ್ಲ ರೈತ ಮಿತ್ರರಿಗೂ ನಮಸ್ಕಾರಗಳು. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ. ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್. ಮೇರೆ ಪ್ಯಾರೆ ದೇಶವಾಸಿಗಳು ನಮಸ್ಕಾರ. ಮನ್ ಕಿ ಬಾತ್, ಜನ್ ಕಿ ಬಾತ್, ಜನ್ ಮನ್ ಕಿ ಬಾತ್. ಆಗಸ್ಟ್ 30 ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ರವಿವಾರ ಆಖರಿ ರವಿವಾರ 11 ಬಜೆ ವಿವಿಧ ಭಾರತಿ, ಎಫ್ಎಂ ರೈನ್ಬೋ ಸೇರಿದಂತೆ ರಾಷ್ಟದ ಎಲ್ಲ ಆಕಾಶವಾಣಿ ಕೇಂದ್ರಗಳು, ಡಿಡಿ ಭಾರತಿ, ಡಿಡಿ ಇಂಡಿಯಾ ಸೇರಿದಂತೆ ದೂರದರ್ಶನದ ಎಲ್ಲ ವಾಹಿನಿಗಳಲ್ಲೂ ಮನ್ ಕಿ ಬಾತ್ ಪ್ರಸಾರವಾಗಲಿದೆ. ಮನ್ ಕಿ ಬಾತ್, ಮನದ ಮಾತು, ಇದರ ಕನ್ನಡ ಅನುವಾದ ಪ್ರಧಾನಿಗಳ ಭಾಷಣದ ನಂತರ ಮತ್ತು ರಾತ್ರಿ 8 ಗಂಟೆಗೆ ಕರ್ನಾಟಕದ ಎಲ್ಲ ಬಾನುಲಿ